ಅಥವಾ ಅಗತ್ಯವೋ ಹೇಗೆ? ನನ್ನ ಪ್ರಕಾರ ಈಗ ಈ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಅಗತ್ಯ. ಆದ್ರೆ ನಾನು ಅನಿವಾರ್ಯವಾಗಿ ಆ ತಾರಸಿ ಕೃಷಿಗೆ ಬಂದೆ. ನಾನು ಆಕ್ಚುಲಿ ಕುಂದಾಪುರದ ಮೂರು ಮುತ್ತು ಎಂಬ ಕಂಪನಿ ಅಂದ್ರೆ ನಮ್ಮ ಪ್ರವೃತ್ತಿ ನಾಟಕ ಕಂಪನಿಯಲ್ಲಿದ್ದೇನೆ. ವರ್ಷಕ್ಕೆ 160-170 ಶೋ ಇರ್ತಿತ್ತು. ಆದ್ರೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಒಂದು 2 ವರ್ಷದಿಂದ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ. ಹಾಗೆ ಮನೆಯಲ್ಲೇ ಇದ್ದೆ. ಅದರೊಂದಿಗೆ ನನ್ನ ಮಗ ಕೂಡ ಶಾಲೆಯಲ್ಲದೆ ಮನೆಯಲ್ಲಿದ್ದ. ನನಗೆ ಏನಾದರೂ ಒಂದು ಹೊಸತನ ಏನೋ ಮಾಡಬೇಕು ಅಂತ ಆಸೆ ಇತ್ತು. ನನ್ನ ಇದ್ದ ಜಾಗದಲ್ಲಿ 23 ಸೆಂಟ್ಸ್ ಜಾಗದಲ್ಲಿ ಎಲ್ಲ ತೆಂಗಿನ ಮರಗಳಿದೆ. ಅಲ್ಲಿ ಪ್ರತಿ ವರ್ಷ ಏನಾದರೂ ತರಕಾರಿ ಬೀಜ ಹಾಕಿದ್ರೆ ಗಿಡ ಮೇಲೆ ಬರ್ತಿಲ್ಲ. ಇದು ಯಾಕಿರ್ಬೋದು ಅಂತ ನಾನು ಮಗನ ಹತ್ರ ಎಲ್ಲ ಕೇಳಿದೆ. ಅವ ಯೂಟ್ಯೂಬ್ ಎಲ್ಲ ಜಾಸ್ತಿ ನೋಡ್ತಿದ್ದ. ಹಾಗೆ ಮನೆಯಲ್ಲಿದ್ದ ಕಾರಣ ಬೀಜಗಳನ್ನು ತಂದು, ಮನೆಯಲ್ಲಿ ಇದ್ದ ಕೆಲವು ತರಕಾರಿ ಬೀಜ ಹಾಗೆ ಅಂಗಡಿಯಿಂದ ತಂದ ತರಕಾರಿ ಬೀಜಗಳನ್ನು ನಮ್ಮ ಈ ಸಿಮೆಂಟಿನ ಚೀಲದಲ್ಲಿ ಮಣ್ಣು ಹಾಕಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಹಾಕಿದೆ. ನಮ್ಮ ತಾರಸಿ ಮೇಲೆ ಇಟ್ಟೆ. ಅಲ್ಲಿ ಒಂದೆರಡು ಗಿಡ ಒಳ್ಳೆ ರಿಸಲ್ಟ್ ಬಂತು. ಖುಷಿ ಆಯ್ತು, ಯಾಕೆ ಇದನ್ನೇ ಕಂಟಿನ್ಯೂ ಮಾಡಬಾರದು. ಹಾಗೆ ಉಡುಪಿ ಹಾಗೆ ನನ್ನ ಪರಿಸರದಲ್ಲಿದ್ದ ಎಲ್ಲ ಅಂಗಡಿಗೆ ಹೋಗಿ ಗೋಣಿ ಚೀಲವನ್ನು ಒಂದು 100-150 ಗೋಣಿ ಚೀಲವನ್ನು ಕಲೆಕ್ಟ್ ಮಾಡಿ ಎಲ್ಲ ಒಂದು ಲೋಡ್ ಮಣ್ಣು ತರಿಸಿ, ಕೆಂಪು ಮಣ್ಣು, ಎಲ್ಲ ಚೀಲವನ್ನು ಒಂದು 100-150 ಚೀಲ ಆಗ್ಬೋದು. ಎಲ್ಲದಕ್ಕೂ ಒಂದೊಂದು ನಮ್ಮನೆ ಬೀಜ, ಹೊಸ ಹೊಸ ಬೀಜ ಎಲ್ಲ ತಂದು ಹಾಕಿದೆ. ಅದರಲ್ಲಿ ಜಾಸ್ತಿ ತರಕಾರಿಯ ಬೀಜ ಇತ್ತು. ಹಾಗೆ ನಮ್ಮ ಕಡಪಾಡಿ ಪರಿಸರ ಮಟ್ಟುಗುಳ್ಳಕ್ಕೆ ಫೇಮಸ್ ಆಗಿದೆ. ಮಟ್ಟುಗುಳ್ಳದ ಬೀಜಗಳನ್ನು ನಾನು ಅಥವಾ ಗಿಡಗಳನ್ನು ಅಲ್ಲಿ ನಮ್ಮ ಮಿತ್ರ ಲಕ್ಷ್ಮಣ್ ಹಾಗೆ ರವಿ ಅವರು ಕೊಟ್ಟರು. ಹಾಗೆ ನನಗೆ ಕೃಷಿಯ ಬಗ್ಗೆ ಏನು ಗೊತ್ತಿರಲಿಲ್ಲ. ಇದರಿಂದಾಗಿ ನನಗೆ ಒಂದೊಂದು ಫ್ರೂಟ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲಿಗೆ ಟೊಮೆಟೊ ಆಯಿತು, ಆಮೇಲೆ ಗುಳ್ಳ ನೆಟ್ಟೆ, ಗುಳ್ಳವೂ ಆಯಿತು. ಹಾಗೆ ಬೆಂಡೆ ಬಗ್ಗೆ ಬೆಂಡೆ ಸ್ವಲ್ಪ ಆಯಿತು. ಮತ್ತೆ ಬೇರೆ ಬೇರೆ ಹಾಕಿದೆ, ಕುಂಬಳಕಾಯಿ ಹಾಕಿದೆ, ಮತ್ತೆ ಒಂದು ಇದು ಚೀನಿ ಕುಂಬಳಕಾಯಿ, ಮನೆಗೆ ಬೇಕಾದ ಮೆಣಸು, ಅಲ್ಲದೆ ಸೊಪ್ಪು ಎಲ್ಲ ಹರಿವೆ, ಇಲ್ಲದೆ ಮತ್ತೆ ಪುದೀನ ಸೊಪ್ಪು, ಬಸಳೆ ಎಲ್ಲವೂ ಆಯಿತು. ಬಹಳ ಖುಷಿ ಆಯಿತು. ಯಾಕೆ ಇದನ್ನು ಕಂಟಿನ್ಯೂ ಮಾಡಬಾರ್ದಂತ ಒಳ್ಳೆ ಮಾಡಿ ನಾನು ಮನೆಯ ತಾರಸಿ ಮೇಲೆ ಮಾಡಿದೆ. ಇದರಿಂದ ನನಗೆ ಮನಸ್ಸಿಗೆ ಒಂದು ಖುಷಿ, ಮತ್ತೆ ನನ್ನ ಒಂದು ಟೈಮ್ ಪಾಸ್ ಆದಾಗೆ ಆಯ್ತು. ಈಗ ಸಾಮಾನ್ಯವಾಗಿ ತಾರಸಿ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಂತಹ ಮಾತು ಅಂತಂದ್ರೆ, ಈ ಮಣ್ಣು ಹಾಕ್ತೀರಿ, ಅದಕ್ಕೆ ಒಂದಿಷ್ಟು ನೀರು ಗೊಬ್ಬರ ಹಾಕ್ತೀರಿ, ಇದೆಲ್ಲದರಿಂದ ತಾರಸಿಯ ಒಂದು ಆಯುಷ್ಯ ಕಡಿಮೆ ಆಗುದಿಲ್ವೋ, ಅಲ್ಲಿ ಲೀಕೇಜ್ ಬರುದಿಲ್ವೋ ಅಂತ? ಅಲ್ಲ, ಅದೇ ಪ್ರಾಬ್ಲಮ್ ನನಗೆ ಆಯ್ತು. ಎಲ್ಲ ತಾರಸಿ ಕೃಷಿ ಹಾಗೆ ನನ್ನೊಂದು ಯೂಟ್ಯೂಬ್ ಅಲ್ಲಿ 2-3 ವಿಡಿಯೋ ಬಂತು. ಹಾಗೆ ನೋಡ್ಲಿಕ್ಕೆ ಎಲ್ಲ ಬಂದವರು, ನಿನ್ನ ಹೊಸ ಮನೆ ಯಾಕೆ ತಾರಸಿ ಮೇಲೆ ಇಟ್ಟಿದ್ದೀ ನೀನು? ಅದು ಕೂಡ ಏನು ತಗೊಳ್ಳಿಲ್ಲ, ಡೈರೆಕ್ಟ್ ಇಟ್ಟಿದ್ದಿ, ಸ್ಲ್ಯಾಬಿನ ಲೈಫ್ ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ನನ್ನ ಎಲ್ಲಿ ನೀರು ಲೀಕೇಜ್ ಆಗುವಾಗೆ ಎಲ್ಲಿ ಇಲ್ಲ ನಿಲ್ಲುವ ಹಾಗೆ ನಾನು ಎಲ್ಲಿ ಪರಿಸ್ಥಿತಿ ಮಾಡಲಿಲ್ಲ. ಹಂಚಿನ ಮೇಲೆ ಇದೆಲ್ಲ ಗೋಣಿಚೀಲಲ್ಲಿ ಇಟ್ಟಿದ್ದೇನೆ ನಾನು. ಅಂತ ಪರಿಸ್ಥಿತಿ ಬಂದ್ರೆ ನನಗೆ ಬೇಕಾದ ಎದುರು ಜಾಗ ಉಂಟು, ಅದನ್ನೆಲ್ಲ ಹಿಡ್ಕೊಂಡು ಕೆಳಗೆ ಇಡ್ತೇನೆ ನಾನು. ಅಂತದೇನು ಆಗ್ಲಿಲ್ಲ ಸಮಸ್ಯೆ. ಬಟ್ ನನಗೆ ಸ್ವಲ್ಪ ಹೆದರಿಕೆ ಆಯ್ತು. ತುಂಬಾ ಮಂದಿ ನೆಗೆಟಿವ್ ಮಾತಾಡುತ್ತಾರೆ, ಸ್ವಲ್ಪ ರಿಸ್ಕ್ ಜಾಸ್ತಿ ಉಂಟು. ಹಾಗೆ ಮಳೆಗಾಲ ಬರುವ ಟೈಮಿಗೆ ನಾನು ಮತ್ತೆ ನನ್ನ ಮಗ ಹಾಗೆ ಹೆಂಡತಿ ಎಲ್ಲ ಗೋಣಿಚೀಲ ಹಿಡ್ಕೊಂಡು ಬಂದು ನಮ್ಮ ಮನೆ ಅಂಗಳದಲ್ಲಿ ಇಟ್ಟಿವಿ. ಅಲ್ಲಿದ್ದ ಸ್ವಲ್ಪ ಗಿಡ ಎಲ್ಲ ಕಟ್ಟಾಗಿ ಈಗ ಬಿಸಿಲು ಬರ್ತಾ ಉಂಟು, ಈಗ ಕೆಳಗಿದೆ. ಇನ್ನು ಪುನಃ ಈ ವರ್ಷ ಪುನಃ ಮಾಡ್ಬೇಕಂತ ಬೇಸಿಗೆ ತರಿಸಿ ಮೇಲೆ ಹೋಗ್ತೀರಿ ಇಡುವ ಅಂತ ಪ್ಲಾನ್ ನಂದು. ಆಮೇಲೆ ಈಗ ಇದರಲ್ಲಿ ಒಂದು ಪೋಷಕಾಂಶದ ನಿರ್ವಹಣೆ ಬಗ್ಗೆ, ನೀವು ಹಟ್ಟಿ ಗೊಬ್ಬರನ್ನು ಅಥವಾ ಬೇರೆ ಗೊಬ್ಬರನ್ನು ಇಂಥದ್ದು ಗೊಬ್ಬರ ಹಾಕ್ತೀರಾ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಒಂದು ಎರಡು ಹೂ ಅಥವಾ ಕಾಯಿ ಬಂದ ಮೇಲೆ ಮತ್ತೆ ಅದು ನಿಂತು ಬಿಡ್ತದೆ, ಬೆಳವಣಿಗೆ ಆಗುದಿಲ್ಲ. 15 ದಿವಸಕ್ಕೊಂದ್ಸರಿಯೋ ವಾರಕ್ಕೊಂದ್ಸರಿಯೋ ಗೊಬ್ಬರ ಕೊಡ್ತಾ ಇರಬೇಕಾ ಹೇಗೆ? 10 ದಿನಕ್ಕೊಮ್ಮೆ ಕೊಡ್ಲೇಬೇಕು, ಇಲ್ಲದ್ರೆ ಸ್ವಲ್ಪ ದಿನ ಒಂದು 2-3 ಕಾಯಿ ಆಗ್ತದೆ, ಮತ್ತೆ ಇಲ್ಲ ನಿಲ್ತು ಬಿಡ್ತದೆ. ಅದಕ್ಕೆ ಒಂದು ನಾನೀಗ 10 ದಿವಸಕ್ಕೊಮ್ಮೆ ಸಗಣಿ ಹಾಕ್ತಾ ಇದ್ದೇನೆ. ಹಾಗೆ ಎರೆಹುಳ ಗೊಬ್ಬರ ಅಂತ ಒಂದು 2-3 ಕಡೆಯಿಂದ ಹಿಡ್ಕೊಂಡು ಬಂದಿಲ್ಲ. ಸಗಣಿಯನ್ನು ಎಲ್ಲಿ ಕಲೆಕ್ಟ್ ಮಾಡ್ತೀರಿ? ನಾನು ಸಗಣಿ ನಮ್ಮ ಮನೆಯ ಪಕ್ಕದ ಮನೆ ನಮ್ಮ ರಿಲೇಷನ್ ಅವರಲ್ಲಿ ಒಂದು 3 ದನ ಉಂಟು, ಅವ್ರ ಹತ್ರ ಕೇಳಿದೆ ನಾನು ಈಗ ತಾರಸಿ ಕೃಷಿ ಮಾಡ್ತಾ ಇದ್ದೇನೆ, ನನಗೆ ಸಗಣಿ ಬೇಕು. ಅದಲ್ಲದೆ ಗೋಮೂತ್ರ ಸಹ ದಿನಾಲು ಕಲೆಕ್ಟ್ ಮಾಡ್ತೇನೆ ನಾನು. ಅದನ್ನು ನಾನು ಒಂದು ದೊಡ್ಡ ಬಕೆಟ್ ಅಲ್ಲಿ ಕಲೆಕ್ಟ್ ಮಾಡಿ ಆ ಸ್ಲರಿ ಟೈಪ್ ಒಂದು 7-8 ದಿನ ಆದ್ಮೇಲೆ ಅದು ಸ್ವಲ್ಪ ಒಳ್ಳೆ ಇದಾಗ್ತದೆ, ಜೀವಾಮೃತ ಮಾಡ್ತೇನೆ, ಅದನ್ನು ಹಾಕ್ತೇನೆ. ಮತ್ತೆ ನನಗೆ ಇದು ಯಾಕೆ ಇಂಟ್ರೆಸ್ಟ್ ಬಂತ ಹೇಳಿದ್ರೆ, ನಮ್ಮಂತ ಯುವಕರು ಈ ಕೃಷಿಗೆ ಬರುವುದು ಭಾರಿ ಕಷ್ಟನೇ ಇನ್ನು ಮುಂದೆ. ಈಗ ಮಕ್ಕಳ ಹತ್ರ ಟೊಮೆಟೊ ಎಲ್ಲಿ ಆಗ್ತದೆ ಕೇಳಿದ್ರೆ ಮರದಲ್ಲಿ ಆಗ್ತದಾ ಗಿಡದಲ್ಲಿ ಆಗ್ತದಾ ಅಂತ ಪರಿಸ್ಥಿತಿ ಬಂದಿದೆ. ನಾನು ಒಬ್ಬ ಹುಡುಗನ ಇತ್ತೀಚೆಗೆ ಕೇಳಿದೆ, ನೆಲಕಡಲೆ ಎಲ್ಲಿ ಆಗ್ತದೆ, ಮರದಲ್ಲಿ ಆಗ್ತದಾ ಗಿಡದಲ್ಲಿ ಆಗ್ತದಾ ಅಥವಾ ನೆಲದ ಕೆಳಗೆ ಆಗ್ತದಾ? ಅವ ಮರದಲ್ಲಿ ಆಗ್ತದೆ. ಇಲ್ಲ, ಅದು ನೆಲಕಡಲೆ ನೆಲದ ಕೆಳಗೆ ಆಗುದು. ಈಗ ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದು ಯಾವ ಕಾಯಿ ಅಲ್ಲಿ ಯಾವ ಗಿಡದಲ್ಲಿ ಬೆಳೀತದೆ ಅಥವಾ ಯಾವ ಹಣ್ಣು ಯಾವ ಮರದಲ್ಲಿ ಬೆಳೀತದೆ ಅಂತ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆ ಕಾರಣ ನನಗೆ ಈ ರೀತಿಯಾಗಿದೆ. ಇನ್ನು ನನ್ನ ಮುಂದಿನ ಅಂದ್ರೆ ನನ್ನ ಮಕ್ಕಳು ಕೃಷಿಯಕ್ಕೆ ಬರಬೇಕು, ಅದು ಅಟ್ಲೀಸ್ಟ್ ಅವನಿಗೆ ಏನಾದರೂ ಗೊತ್ತಿರಬೇಕು ಅಂತ ಉದ್ದೇಶದಿಂದ ನಾನು ಮತ್ತೆ ನನ್ನ ಮಗ ಈ ತಾರಸಿ ಕೃಷಿಯನ್ನು ಆಯ್ಕೆ ಮಾಡಿದ್ವಿ. ಈಗ ಗೋಣಿಚೀಲದಲ್ಲಿ ತರಕಾರಿ ಕೃಷಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿರ್ವಹಣಾ ಕ್ರಮಗಳು ಅಂದ್ರೆ ಏನೇನು ಮಾಡಬೇಕು? ನೀವು 10 ದಿವಸಕ್ಕೊಂದ್ಸರಿ ನೀರಿನ ಅಥವಾ ಜೀವಾಮೃತ ರೀತಿಯಲ್ಲಿ ಹಾಕಬೇಕು ಅಂತ ಹೇಳಿದ್ರಿ, ಇದಲ್ಲದೆ ಬೇರೆ ಏನೇನು ಕ್ರಮಗಳು ಮಾಡಬೇಕು? ಗೋಣಿಚೀಲ ಲೈಫ್ ಸ್ವಲ್ಪ ಕಮ್ಮಿ, ಒಂದೇ ವರ್ಷ ಬರ್ತದೆ. ನಾನು ಅದಕ್ಕೆ ಈ ಬಾರಿ ನಮ್ಮ ಗ್ರೋ ಬ್ಯಾಗ್ ಸಿಗ್ತದೆ ಅದನ್ನು ಮಾಡ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಚಟ್ಟಿಯನ್ನು ತಗೊಂಡಿದ್ದೇನೆ. ಮತ್ತೆ ಅದಕ್ಕಿಂತ ಒಳ್ಳೇದಾಗಿ ನಮ್ಮ ಗುಜುರಿ ಅಂಗಡಿಯಲ್ಲಿ ಪೇಂಟ್ ಡಬ್ಬಿ ಸಿಗ್ತದೆ, ಅದೊಂದು 30-40 ರೂಪಾಯಿಗೆ ಸಿಗ್ತದೆ. ಅದೊಂದು 100 ಹಿಡ್ಕೊಂಡು ಬಂದೇನೆ ಈ ಬಾರಿ. ಅಂದ್ರೆ ಎಲ್ಲ ಗೋಣಿಚೀಲ ಪ್ರತಿ ಲಾಸ್ಟ್ ಟೈಮ್ ಹಾಕಿದ ಗೋಣಿಚೀಲ ಎಲ್ಲ ಹರಿದು ಹೋಗ್ತಾ ಇದೆ, ಸ್ವಲ್ಪ ಭಾರ ಜಾಸ್ತಿ ಆಗುದಿಲ್ಲ? ಅದೇ ಭಾರ ಜಾಸ್ತಿ ಆಗ್ತದೆ, ಒಬ್ರು ಹಾಗೆ ಹೇಳಿದ್ರು. ಮತ್ತೆ ಮಣ್ಣು ಸ್ವಲ್ಪ ವೇಸ್ಟ್ ಜಾಸ್ತಿ ಆಗ್ತದೆ, ಅದಕ್ಕೆ ಈ ಬಾರಿ ಸ್ವಲ್ಪ ಚಟ್ಟಿ ಮತ್ತೆ ನಮ್ಮ ಪೇಂಟ್ ಡಬ್ಬದಲ್ಲೆಲ್ಲ ಶಿಫ್ಟ್ ಮಾಡ್ತಾ ಇದ್ದೇನೆ. ಆ ಗಿಡ ಒಂದು ಹಳೆಯ ಗಿಡ ತೆಗೆದು ಹೊಸ ಗಿಡ ಹಾಕುವಾಗ ಆ ಮಣ್ಣಿಗೆ ಸ್ವಲ್ಪ ಎಲ್ಲ ಒಳ್ಳೆಯದಾಗಿ ಗೊಬ್ಬರ ಎಲ್ಲ ಹಾಕಿ ಹೊಸ ಗಿಡ ಹಾಕುವಾಗ ಪೇಂಟ್ ಡಬ್ಬಿ ಎಲ್ಲ ಹಾಕ್ತಾ ಇದ್ದೇನೆ. ಈಗ ಕೆಲವರೆಲ್ಲ ಈಗ ತೆಂಗಿನ ಸಿಪ್ಪೆಯ ಹುಡಿಯನ್ನು ಕೂಡ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಏನಾದ್ರು? ಕೋಕೋ ಪೀಟ್ ಅನ್ನು ಯೂಸ್ ಮಾಡಿದೆ ನಾನು. ಮಾಡಿದೆ, ಹೌದು. ಬಗ್ಗೆ ಹೇಳಿ. ಕೋಕೋ ಪೀಟ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಕೋಕೋ ಪೀಟ್ ಅಂದಿನ ಏನು ಅಂತ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ನನ್ನ ಮಗ ಎಲ್ಲ ತೋರಿಸಿದೆ, ಕೋಕೋ ಪೀಟ್ ಅಂದ್ರೆ ಹೀಗೆ ತೆಂಗಿನ ಇದರಲ್ಲಿ ಹುಡಿಯಿಂದ ಮಾಡುದು ಸಿಗ್ತದೆ ಅಥವಾ ಹುಡಿ ಸಹ ಸಿಗ್ತದೆ. ಮತ್ತೆ ನನಗೆ ಒಂದು ಪರಿಚಯ ಬಾರ್ಕೂರ್ ಬೆಣ್ಣೆ ಕುದ್ರಲ್ಲಿ ತೆಂಗಿನ ಕೋಕೋ ನಾರಿನ ಫ್ಯಾಕ್ಟರಿ, ಮತ್ತೆ ಅವರು ಕೋಕೋ ಪೀಟಿ ಮಾಡ್ತಾರೆ. ಅಲ್ಲಿಂದ ಅವರು ಒಂದು 2 ಗೋಣಿ ನನಗೆ ಕಳಿಸಿದ್ರು, ಹಾಗೆ ನಾನು ಯೂಸ್ ಮಾಡಿದೆ. ಮತ್ತೆ ಆ ಬೀಜಗಳನ್ನೆಲ್ಲ ಮುಂಚೆ ಡೈರೆಕ್ಟ್ ನಾವು ಗೊಬ್ಬರ ಹಾಕಿ ನೆಲದಲ್ಲೇ ನೆಡ್ತಿದ್ದೆವು, ಅದು ಆಕ್ಚುಯಲ್ ಕ್ರಮ ಅಲ್ಲ. ಅಲ್ಲಿ ಆಕ್ಚುಯಲಿ ಇರುವೆ ಬಂದು ತಿಂದು ಹೋಗ್ತಿತ್ತು ಅಥವಾ ಮಳೆಗೆ ಏನೋ ಹೋಗ್ತಿತ್ತು. ಅದು ಆಕ್ಚುಯಲಿ ಆ ಗ್ರೋ ಟ್ರೇ ಅಂತ ಒಂದು ಪ್ರೋ ಟ್ರೇ, ಅದರಲ್ಲಿ ಆ ಕೋಕೋ ಪೀಟ್ ಅನ್ನು ಹಾಕಿ ಪ್ರತಿ ಒಂದು ಹೊಂಡದಲ್ಲಿಯೂ ಒಂದೊಂದು ಬೀಜವನ್ನು ಹಾಕಿದ್ವಿ. ಅದಕ್ಕೆ ಒಂದು ಸ್ವಲ್ಪ ನೀರು ಕೊಟ್ಟು ಒಂದು ವಾರ ಬಿಟ್ಟರೆ ಆ ಒಳ್ಳೆ ಗಿಡ ಮೊಳಕೆ ಬರ್ತದೆ. ಅದನ್ನ ತದನಂತರ ಒಂದು 10-15 ದಿವಸ ಬಿಟ್ಟು ಆ ಇದನ್ನ ಒಂದ ಗೋಣಿಚೀಲಕ್ಕೆ ಅಥವಾ ನೆಲಕ್ಕೆ ಶಿಫ್ಟ್ ಮಾಡಿದ್ರೆ ಒಳ್ಳೆ ಎಳ್ಳು ಬರ್ತದೆ. ಆದ್ರಿಂದ ನಂಗೆ ಕೋಕೋ ಪಿಟ್ ಏನಂತ ಆ ವಿಷಯ ಗೊತ್ತಾಯ್ತು. ಈಗ ಬರೀ ಹಟ್ಟಿ ಗೊಬ್ಬರ ಮಣ್ಣು ಅಥವಾ ಇಂಥದ್ದನ್ನ ಹಾಕುದ್ರ ಬದಲಿಗೆ ಕೋಕೋ ಪಿಟ್ ಹಾಕಿದ್ರೆ ಏನ್ ಅನುಕೂಲ ಇದೆ? ಕೋಕೋ ಪಿಟ್ ಇಂದ ಸ್ವಲ್ಪ ಅದರಲ್ಲಿ ಒಂದು ಸಾವಯವ ಗೊಬ್ಬರ ಸಮೇತ ಸಿಗ್ತದೆ. ಕೋಕೋ ಪಿಟ್ ನೀರಿನ ಅಂಶವನ್ನು ಹಿಡಿಲಿಕ್ಕೆ ಸ್ವಲ್ಪ ಒಳ್ಳೆ ಇಟ್ಕೊಳ್ತದೆ. ಮತ್ತೆ ನಾನು ಮಣ್ಣಿಗೂ ಕೋಕೋ ಪಿಟ್ಗೂ ಸ್ವಲ್ಪ ಡಿಫ್ರೆನ್ಸ್ ನೋಡಿದಾಗ ಮಣ್ಣಿನಲ್ಲಿ ಅಷ್ಟು ಬರಲಿಲ್ಲ ನಂಗೆ. ಆ ಕೋಕೋ ಪಿಟ್ಟಲ್ಲಿ ಹಾಕಿದ ಯಾವುದೋ ಬೀಜ ಉಂಟಲ್ಲ 100% ಇದರಲ್ಲಿ ಬಂದಿದೆ. ನರ್ಸರಿ ಮಾಡ್ಲಿಕ್ಕೆ ಒಳ್ಳೇದೇ? ಒಳ್ಳೆ ಒಳ್ಳೆ, ಖಂಡಿತವಾಗಿ ಒಳ್ಳೇದು. ಈ ಗ್ರೋ ಬ್ಯಾಗ್ ನಲ್ಲಿ ತುಂಬಿಸೋದಕ್ಕೂ ಕೂಡ ಕೋಕೋ ಪಿಟ್ ಉಪಯೋಗಿಸಬಹುದು. ನಾನು ಏನ್ ಮಾಡ್ತೇನೆ ಅಂದ್ರೆ ಮಣ್ಣಿನೊಟ್ಟಿಗೆ ಹಟ್ಟಿ ಗೊಬ್ಬರ ಯೂಸ್ ಮಾಡಿ ಅಂದ್ರೆ ಮೇಲಿನ ಭಾಗದಲ್ಲಿ ಕೋಕೋ ಇಡ್ತೇನೆ, ಯಾಕಂದ್ರೆ ಪಕ್ಕನೆ ನಮಗೆ ನೀರು ಬಿಡ್ಲಿಕ್ಕೆ ಏನಾದ್ರೂ ಒಂದು ಸಮಸ್ಯೆ ಬಂದಲ್ಲಿ ಅದು ನನ್ನ ಕೆಲಸದ ಒತ್ತಡದ ಸಮಸ್ಯೆ ಮಧ್ಯದಲ್ಲಿ ಆ ನೀರು ತೇವಾಂಶ ಇಟ್ಕೊಳ್ತದೆ ಅಟ್ಲೀಸ್ಟ್. ಆದ್ರೂ ನಾನು ದಿನಕ್ಕೆ 1 ಗಂಟೆ ಬೆಳಿಗ್ಗೆ 1 ಗಂಟೆ ಟಾರಸಿಗೆ ಹೋಗಿ ಅಥವಾ ನನ್ನ ಅಂಗಳಕ್ಕೆ ಹೋಗಿ ಎಲ್ಲ ಗಿಡಗಳನ್ನು ನೋಡ್ಕೊಂಡು ಬರ್ತೇನೆ. ಅದರಲ್ಲಿ ಏನು ಕಮ್ಮಿ ಇದೆ ಅಥವಾ ಇದು ಗೊಬ್ಬರ ಹಾಕಬೇಕಾ ಅಥವಾ ನೀರು ಬೇಕಾ ಅಂತ ನೋಡ್ತಾ ಇದ್ದೇನೆ. ಸದ್ಯಕ್ಕೊಂದು ಮಳೆ ಬರ್ತಾ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ದಿನಕ್ಕೆ 1 ಬಾರಿ ಆದ್ರೂ ನೀರು ಕೊಡಲೇಬೇಕಾಗ್ತದೆ. ಎಷ್ಟು ನೀರು ಕೊಡಬೇಕು ಅಂತ ನಾನು ಆಕ್ಚುಲಿ ಅದರ ಬಗ್ಗೆ ಅಷ್ಟೇನು ನನಗೆ ಕೂಲಂಕಷ ಗೊತ್ತಿಲ್ಲ. ಆದ್ರೆ ನನ್ನ ಈ ಚಟ್ಟಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಹೋಲ್ ಇರ್ತದೆ, ಅಲ್ಲಿಂದ ಹೊರಗೆ ಬರುವ ತನಕ ಫುಲ್ ಆಗಿ ಹೊರಗೆ ಬರುವ ತನಕ ನೀರು ಕೊಡ್ತೇನೆ. ಬಟ್ ನಾನು ಕೇಳಿದ ಪ್ರಕಾರ ಆ ಮಣ್ಣಲ್ಲಿ ತೇವಾಂಶ ಇರಲೇಬೇಕು. ಮಣ್ಣು ಗಟ್ಟಿ ಆದಲ್ಲಿ ಆ ಮಣ್ಣು ಯೂಸ್ ಇಲ್ಲ ಅಥವಾ ಕಮ್ಮಿ ಇಲ್ಲ, ನೀರು ಕಮ್ಮಿ ಇದೆ ಅಂತ ಅರ್ಥ. ಈಗ ಎಲೆಯಲ್ಲಿಯೂ ಕೂಡ ಸಾಕಷ್ಟು ಹುಳಗಳಾಗಬಹುದು ಅಥವಾ ಹಳದಿ ಆಗುವಂತಹದ್ದು, ಬೇರೆ ಬೇರೆ ರೋಗಗಳು ಕೂಡ ಬರ್ತವೆ. ಇವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಹೇಗೆ ಮತ್ತೆ ಏನೇನು ಸಮಸ್ಯೆಗಳು ಬರ್ತವೆ? ಅದೇ ಈ ಬಾರಿ ನಂಗೆ ತುಂಬಾ ಸಮಸ್ಯೆ ಅದೇ ಆಗಿದೆ. ಆಕ್ಚುಲಿ ಮಳೆ ಜಾಸ್ತಿ ಇದ್ದ ಕಾರಣ ಮೋಸ್ಟ್ಲಿ ಕೀಟಬಾಧೆ ಬಂತ ಏನೋ ಗೊತ್ತಿಲ್ಲ. ಆದ್ರೂ ನಾನು ಬೇವಿನ ಎಣ್ಣೆಯನ್ನು ಹೊಳಿತಿದ್ದೇನೆ, ಬಟ್ ಅಷ್ಟು ನನಗೆ ರಿಸಲ್ಟ್ ಬರಲಿಲ್ಲ. ಗೋಮೂತ್ರ ಎಲ್ಲ ಸ್ಪ್ರೇ ಮಾಡಿ, ಗೋಮೂತ್ರವನ್ನು ಮಾಡಿದ್ದೇನೆ, ಅಷ್ಟೇನು ರಿಸಲ್ಟ್ ನನಗೆ ಕಾಣಲಿಲ್ಲ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಧನಂಜಯ ಸರ್ ಹಾಗೆ ಚೈತನ್ಯ ಸರ್ ಕೇಳುವಾಗ ಸಾವಯವ ಬಳಸಿ, ಆದ್ರೆ ಅದರೊಟ್ಟಿಗೆ ಆ ಕ್ರಿಮಿನಾಶಕವನ್ನು ಸ್ವಲ್ಪ ಬಳಸಬೇಕಾಗ್ತದೆ, ಆ ಕೀಟಗಳನ್ನ ಹೊಡಿಸಬೇಕಾದ್ರೆ ಅದೇ ಒಳ್ಳೇದು. ಇಲ್ಲ ನಿಮ್ಗೆ ತುಂಬಾ ಉಪದ್ರವ ಕೀಟದೆಲ್ಲವೂ ಇದ್ರೆ ಅದ ಡೈರೆಕ್ಟ್ ಆ ಎಲೆಗಳನ್ನೇ ಕಟ್ ಮಾಡಿ ಆ ಹುಳಗಳನ್ನೇ ಸಾಯಿಸಿ, ಅಥವಾ ಇನ್ನೊಂದು ಈ ಬರ್ತದೆ ನಮ್ಮ ಫೆರಮೋನ್ ಟ್ರ್ಯಾಪ್ ಏನಾದ್ರು ಉಪಯೋಗಿಸ್ತೀರಾ? ಆ ಟ್ರ್ಯಾಪ್ ಒಂದು ನಾನು ಮೊನ್ನೆ ಇತ್ತೀಚೆಗೆ ಕೇಳಿದೆ, ಅದನ್ನು ಯೂಸ್ ಮಾಡಲಿಲ್ಲ, ಇನ್ನು ಮಾಡಬೇಕು. ಅಲ್ಲ, ಈಗ ಹಳದಿ ತಗಡು ಅಥವಾ ಶೀಟನ್ನು ಹಾಕುವಂತಹದ್ದು ಅಥವಾ ಇದಕ್ಕೆ ಹರಳೆಣ್ಣೆ ಹುಡಿಯುವಂತಹದ್ದು ಅಂತದೆಲ್ಲ ಮಾಡ್ತಾರೆ? ಇಲ್ಲ, ಸ್ಟಾರ್ಟ್ ಮಾಡಿಲ್ಲ. ಬಟ್ ಈ ಸಲ ನನಗೆ ಮಾಡಬೇಕಂತ ಉಂಟು. ನುಸಿ ಒಂದು ವೈಟ್ ಫ್ಲೈ ಅಂತ ಬರ್ತದೆ, ಮೆಣಸಿನ ಗಿಡಕ್ಕೆ ಜಾಸ್ತಿ ಬರ್ತದೆ. ಯಾರ ಮನೆಯಲ್ಲಿ ಮೆಣಸಿನ ಗಿಡ ಉಂಟು ಅಲ್ಲಿ ಆ ವೈಟ್ ಫ್ಲೈ ಇದ್ದೇ ಇರ್ತದೆ. ಅದು ತೆಂಗಿನ ಮರಕ್ಕೂ ಬರ್ತದೆ, ಮಾವಿನ ಮರಕ್ಕೂ ಬರ್ತದೆ, ಪೇರಳೆ ಮರಕ್ಕೂ ಬರ್ತದೆ, ಬರ್ತದೆ. ಅದಕ್ಕೆ ಈ ಬಾರಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮೊನ್ನೆ ಒಂದು ಮಾಹಿತಿ ಕಾರ್ಯಕ್ಕೆ ಹೋದಾಗ ಹೇಳಿದ್ರು, ಅದನ್ನು ನೀವು ಯೂಸ್ ಮಾಡಿ ಖಂಡಿತವಾಗಿ ರಿಸಲ್ಟ್ ಒಳ್ಳೆ ಬರ್ತದೆ. ಆ ಎಲ್ಲೋ ಶೀಟಿಂದ ಅದಕ್ಕೆ ಎಣ್ಣೆ ಗ್ರೀಸ್ ಏನು ಬಳಸಿ ಆ ಎಲ್ಲೋ ಶೀಟ್ಗೆ ಅಟ್ರಾಕ್ಟ್ ಆಗಿ ಅಲ್ಲಿದ್ದ ಕೀಟಗಳು ಸಾಯ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ಈಗ ತಾರಸಿ ಕೃಷಿಯಲ್ಲಿ ಚಪ್ಪರದ ವ್ಯವಸ್ಥೆ ಮತ್ತೆ ಆಧಾರ ಕೊಡುವಂತಹದ್ದು ಇದೆಲ್ಲ ಹೇಗೆ? ನಾನು ಮೇಲೆ ಯಾವುದೇ ಸಪೋರ್ಟ್ ಕೊಡಲಿಲ್ಲ. ಬಟ್ ತೊಂಡೆಕಾಯಿ ಮತ್ತೆ ಹೀರೆಕಾಯಿ ಅಥವಾ ಬಳ್ಳಿ ಆಗುವಲ್ಲಿ ನಮ್ಮ ಸಪೋರ್ಟ್ ಕೊಡಲೇಬೇಕಾಗ್ತದೆ. ಚಪ್ಪರವನ್ನು ನಿರ್ಮಿಸಿ ಮಾಡಬೇಕಾಗ್ತದೆ. ಈ ವರ್ಷ ನನಗೆ ಅದನ್ನು ಮಾಡಬೇಕಂತ ಒಂದು ಆಸೆ ಇದೆ. ಯಾವ ರೀತಿ? ಒಂದು ಮೆಸ್ ಟೈಪ್ ಮಾಡಿ ಈಗ ಮೀನಿನ ಬಲೆಯನ್ನು ಹಾಕ್ತಾರೆ. ಹೌದು, ಸಾಮಾನ್ಯ ಮೀನಿನ ಬಲೆ ಹಾಕ್ತಾರೆ. ನನಗೊಂದು ಸ್ವಲ್ಪ ಪರ್ಮನೆಂಟ್ ಯೂಸ್ ಆಗ್ಲಿ ಅಂತ ಮೆಸ್ ಟೈಪ್ ಮಾಡಿ ಅದಕ್ಕೆಲ್ಲ ಬಳ್ಳಿಗಳನ್ನು ಬಿಡುವ ಒಂದು ಆಲೋಚನೆ ಇದೆ. ಬಟ್ ಎಷ್ಟು ಸಕ್ಸಸ್ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಈಗ ತಾರಸಿ ಕೃಷಿ ಮಾಡುವಂತವರು ಈಗ ಬೇಸಿಗೆಯಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಆಗ್ತದೆ, ಎರಡು ಸರಿ ನೀರು ಹಾಕಿದ್ರು ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಾದ್ರೂ ನೆರಳು ಪರದೆ ಏನಾದ್ರು ಬೇಕಾಗ್ತದೆ? ಅದು ತಂದಿದ್ದೇನೆ ನಾನು, ನೆರಳು ಪರದನ್ನ ಹಾಕಿದ್ದೇನೆ. ಆಕ್ಚುಲಿ ಕೆಲವು ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಕು, ಕೆಲವು ತರಕಾರಿ ಗಿಡಕ್ಕೆ ನೆರಳು ಕಡಿಮೆ ಬೇಕು. ಹಾಗಾಗಿ ನಾನು ಗ್ರೀನ್ ನೆಟ್ ಅನ್ನೋದು ಒಂದು ಸಿಗ್ತದೆ, ಅದನ್ನು ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೇನೆ. ಈ ನಮ್ಮ ಗುಳ್ಳದ ಗಿಡಕ್ಕೆಲ್ಲ ಸ್ವಲ್ಪ ನೆರಳಿದ್ರು ಏನ್ ತೊಂದರೆ ಇಲ್ಲ. ಕೆಲವು ಗಿಡ ಮಾತ್ರ ಡೈರೆಕ್ಟ್ ಬಿಸಿಲು ಬೇಕೇ ಆಗ್ತದೆ, ಬೆಂಡೆ ಮತ್ತೆ ಈ ಕುಂಬಳಕಾಯಿಗೆಲ್ಲ ಜಾಸ್ತಿ ಬಿಸಿಲು ಬೇಕಾಗ್ತದೆ. ನನಗೆ ಆ ಬಗ್ಗೆ ತುಂಬಾ ಮಾಹಿತಿ ಇಲ್ಲ, ಆದ್ರೆ ಯೂಸ್ ಮಾಡಿದ್ದೇನೆ ನಾನು. ಈಗ ಸಾಮಾನ್ಯವಾಗಿ ಹೇಳುವಂತದ್ದು ಕೃತಕ ಪರಾಗಸ್ಪರ್ಶ ಕೆಲವುದಕ್ಕೆ ಮಾಡಬೇಕಾಗ್ತದೆ, ಸಹಜವಾಗಿ ಪರಾಗಸ್ಪರ್ಶ ಆಗಬೇಕಿದ್ರೆ ಜೇನುನೊಣಗಳ ಓಡಾಟ ಬೇಕು ಅಂತ ಹೇಳಿ. ಈ ತಾರಸಿಯಲ್ಲಿಯೂ ಕೂಡ ಜೇನುನೊಣಗಳ ಓಡಾಟ ಇರ್ತದ? ನಮ್ಮ ಮನೆಯಲ್ಲಿ ಸ್ವಲ್ಪ ತೋಟ ಇದ್ದ ಕಾರಣ ಜೇನುನೊಣ ಚಿಟ್ಟೆ ದುಂಬೆ ಎಲ್ಲ ಇದೆ, ಮೇಲ್ಗಡೆ ಬರ್ತವೆ. ಆದ್ರೆ ಕೆಲವು ಬಾರಿ ಪರಾಗಸ್ಪರ್ಶ ಆಗುದಿಲ್ಲ. ಅದಕ್ಕೆ ನಾನು ನನ್ನ ಮಗನ ಹತ್ರ ಕೇಳಿದೆ, ಇಲ್ಲ ಅದು ಆಗ್ಲೇಬೇಕು. ಅದಕ್ಕೆ ಅವ ಏನ್ ಮಾಡ್ತಾನೆ ಅಂತ, ಗಂಡು ಮತ್ತು ಹೆಣ್ಣು ಹೂವನ್ನ ಫೈಂಡ್ ಔಟ್ ಮಾಡ್ತಾನೆ, ಕೈಯಿಂದಲೇ ಮಾಡ್ತಾನೆ. ಕೆಲವು ನನಗೆ ಆಶ್ಚರ್ಯ ಆಯ್ತು, ನಾನು ಹಾಗೆ ಮಾಡಿದ್ರು ಕೂಡ ಆಗ್ತದೆ ಅಂತ ನನಗೆ ಅದು ಗೊತ್ತಿರಲಿಲ್ಲ. ಆಕ್ಚುಲ್ ಆ ದುಂಬಿ ಅಥವಾ ಇದು ಜೇನುಗಳು ಮಾಡುವ ಕೆಲಸವನ್ನು ನಾವು ಮಾಡಿದ್ರು ಕೂಡ ಕಾಯಿ ಆಗ್ತದೆ. ಮತ್ತೆ ನಾನು ಆ ಬಗ್ಗೆ ಯೂಟ್ಯೂಬ್ ಅಲ್ಲಿ ನಮ್ಮ ಹೊಸ್ಮಾರಿನ ಶಿವಾನಂದ ಶಣಿ ಅವರು ಈ ಹಾಡು ಕಾಡುತ್ತೀರಿ ಅದನ್ನು ಕೈಯಲ್ಲಿ ಅವರು ಮಾಡ್ತಿದ್ರು, ಅದನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ಹಾಗೆ ಬೇರೆ ತರ ಕರೆಸ ಮಾಡಬಹುದಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಮಗ ಯೂಟ್ಯೂಬ್ ಅಲ್ಲಿ ನೋಡಿ ಹೇಳಿದ್ರಿಂದ ಆ ವಿಷಯ ಗೊತ್ತಾಯ್ತು. ಪೇಟೆ ತರಕಾರಿಯನ್ನು ತಂದು ಅಡುಗೆ ಮಾಡುವಂತಹದ್ದು ಮತ್ತು ಈ ತಾರಸಿ ಕೃಷಿಯಲ್ಲಿ ಸಾವಯವ ರೀತಿಯಲ್ಲಿ ನೀವು ಮಾಡಿದ ತರಕಾರಿ, ಏನು ವ್ಯತ್ಯಾಸ ಕಾಣ್ತದೆ? ಅಡುಗೆ ಮನೆ ಏನು ಹೇಳ್ತದೆ? ಅಡುಗೆ ಮನೆಯಲ್ಲಿ ಈಗ ತರಕಾರಿ ಇವತ್ತಿಗೆ ಏನು ಪದಾರ್ಥ ಮಾಡ್ಲಿಕ್ಕೆ ಉಂಟು, ಈಗ ಮನೆಯಲ್ಲಿ ಬೆಂಡೆ ಆದ ಕೂಡ ಬೆಂಡೆ ಪದಾರ್ಥ, ಇದು ಅವತ್ತು ಏನ್ ಸಿಗ್ತದೆ ಆ ಪದಾರ್ಥ. ಮತ್ತೆ ಒಂದು ಖುಷಿ ಏನಂದ್ರೆ ನಾವೇ ಬೆಳೆಸಿದ ತರಕಾರಿಯನ್ನ ನಮ್ಮ ಮನೆಯವರು ಊಟ ಮಾಡುವಾಗ ಭಾರಿ ತೃಪ್ತಿ ಆಗ್ತದೆ. ಆ ಪೇಟೆಯ ರುಚಿ ಅಥವಾ ಸೈಜ್ ಅಲ್ಲಿ ದೊಡ್ಡದಿರಬಹುದು, ಆದ್ರೆ ನಾವು ಮಾಡಿದ ಒಂದು ತರಕಾರಿಗೆ ಭಾರಿ ಖುಷಿ ಎನಿಸ್ತದೆ. ಹಾಗೆ ಈ ಕೊರೋನಾ ಲಾಕ್ಡೌನ್ ಕಳೆದ ಬಾರಿ ನಾನು ತಾರಸಿ ಕೃಷಿಯನ್ನು ಮಾಡಿದೆ, ಹಾಗೆ ಈ ಬಾರಿಯೂ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದೇನೆ. ಅಲ್ಲದೆ ನಾನೊಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೆ, ನಮ್ಮನೆ ಕೈತೋಟ ಅಂತ ಹೇಳಿ. ಅದರಲ್ಲಿ ಸುಮಾರು 250 ಮಂದಿ ನನಗೆ ಕೃಷಿ ಮಿತ್ರರು ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ನನಗೆ ಬೇರೆ ಬೇರೆ ವಿಷಯ ಬಗ್ಗೆ ಮಾಹಿತಿಯನ್ನ ವಾರಕ್ಕೆ ಅಥವಾ ಒಂದು 15 ದಿವಸಕ್ಕೆ ಬೇರೆ ಬೇರೆ ತೋಟಕ್ಕೆ ಹೋಗಿ ಎಲ್ಲ ವಿಷಯಗಳನ್ನ, ಆ ತರಕಾರಿ ಹೇಗೆ ಮಾಡ್ತಾರೆ ಅಥವಾ ಅವರ ತೋಟದಲ್ಲಿ ಏನು ಬೆಳೀತಾರೆ ಅದೆಲ್ಲ ಮಾಹಿತಿ ಮಾಡಿ ವಿಡಿಯೋ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಸಹಕಾರಿ ಆಗ್ತಾ ಇದೆ. ಈಗ ತಾರಸಿ ಕೃಷಿ ಆಯಿತು, ನಿಮ್ಮ ನಾಟಕದ ಒಂದು ಅನುಭವವನ್ನು ಹೇಳಿ. ಈಗ 16 ವರ್ಷಗಳಿಂದ ಇದರಲ್ಲಿ ದುಡಿತಾ ಇದ್ದೀರಿ ನೀವು, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನಾನು ಸುಮಾರು 23 ವರ್ಷಗಳಿಂದ ಆ ನಾಟಕ ತಂಡದಲ್ಲಿದ್ದೇನೆ, ದೇಶ ವಿದೇಶದಲ್ಲಿ ಆಕ್ಟ್ ಮಾಡಿದ್ದೇನೆ. ಮುಂಚೆ ನನಗೆ ಸಾಮಾಜಿಕ ಹಾಸ್ಯ ನಾಟಕ, ಅದರಲ್ಲಿ ನಾನು ಹಾಸ್ಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಗೆ ಅದು ಮುಂಚೆ ಹವ್ಯಾಸಿಯಾಗಿ ತಗೊಂಡಿದೆ, ಹೋಗ್ತಾ ಹೋಗ್ತಾ ಪ್ರವೃತ್ತಿಯಾಗಿ ಟರ್ನ್ ಆಯ್ತು ಅದು. ಅದೇ ಲೈಫ್ ಮಾಡಿ ಒಂದು ಸಣ್ಣದಾಗಿ ಹೊಸ ಮನೆಯನ್ನು ಕಟ್ಟಿದ್ದೇನೆ. ಬಟ್ ಕೊರೋನಾ ಟೈಮಲ್ಲಿ ಒಂದು 2 ವರ್ಷದಿಂದ ಭಾರಿ ಕಷ್ಟ ಆಗ್ತಾ ಇದೆ. ಅಂದ್ರೆ ಸ್ಟ್ರೆಸ್, ನಮ್ಮ ಟೆನ್ಷನ್ ಅನ್ನು ಕಮ್ಮಿ ಮಾಡಿಗೋಸ್ಕರ ಈ ತಾರಸಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸ್ವಲ್ಪ ಇದರ ಬಗ್ಗೆ ಹೇಳಿ. ಈಗ ನಾಟಕ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ ಅಂತ ಹೇಳ್ತಾರೆ, ಜನರ ಒಂದು ಅಭಿರುಚಿಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಹೇಗಿದೆ ನಮ್ಮ ಒಂದು ಕುಂದಾಪುರ ಸುತ್ತಮುತ್ತ ಪರಿಸ್ಥಿತಿ? ಟಿವಿ ಮಾಧ್ಯಮ ಬಂದ ನಂತರ ನಾಟಕ ಮಾಧ್ಯಮ ಸ್ವಲ್ಪ ಕಮ್ಮಿ ಆಯಿತು, ಅಥವಾ ಮೊಬೈಲ್ ಬಂದ ನಂತರವೂ ಈ ನಾಟಕ ನೋಡುವ ಜನರು ಕಮ್ಮಿ ಆಗಿದ್ದಾರೆ. ಆದ್ರೆ ನಮ್ಮ ಕುಂದಾಪುರದ ಮೂರು ಮುತ್ತು ನಾಟಕ ಹಾಸ್ಯ ನಾಟಕ, ಜನರಿಗೆ ಏನು ಬೇಕು ಈಗ? ಹಾಸ್ಯ ಬೇಕು, ಬೇರೇನು ಕೂಗುವಂತದ್ದು ಅಥವಾ ಮರುಕುವಂತದ್ದು ಯಾವ್ದು ಬೇಕಂತಿಲ್ಲ. ನಮ್ಮ ನಾಟಕ ಹಾಸ್ಯ ಇದ್ದ ಕಾರಣ ಮತ್ತೆ ಅದರಲ್ಲಿ ಯಾವುದು ಅಶ್ಲೀಲ ಇದ್ದ ಕಾರಣ ಎಲ್ಲ ಜನ ಹೆಂಗಸರು ಬಂದು ನೋಡ್ತಾರೆ, ಮಕ್ಕಳು ಬಂದು ನೋಡ್ತಾರೆ. ಹೆಚ್ಚು ನಮ್ಗೆ ಮಕ್ಕಳು ಮತ್ತೆ ಹೆಂಗಸರೇ ಫ್ಯಾನ್ ನಮ್ಮ ತಂಡಕ್ಕೆ. ಮತ್ತೆ ನಾವು ಹೋದ ಉತ್ತರ ಕರ್ನಾಟಕ ನಮ್ಗೆ ಮಾರ್ಕೆಟ್ ಜಾಸ್ತಿ ಇದೆ, ಎಲ್ಲ ಕಡೆಯಲ್ಲೂ 2,000-3,000 ಜನವೇ, ಅಷ್ಟು ತಂಡ ಪಾಪ್ಯುಲರ್. ಮತ್ತೆ ವರ್ಷಕ್ಕೆ 180-190 ಶೋ ಇರುವ ತಂಡ ಅಂದ್ರೆ ನಮ್ಮ ಮೂರು ಮುತ್ತು ತಂಡ ಅಂತ ಎಣಿಸ್ತೇನೆ ನಾನು. ಸಾಮಾನ್ಯವಾಗಿ ಹೇಳುವಂತಹದ್ದು ಮನುಷ್ಯರು ನಗಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಇತ್ತೀಚಿನ ವರ್ಷಗಳಲ್ಲಿ. ಈ ಯಕ್ಷಗಾನ ಆಗ್ಬಹುದು, ನಾಟಕ ಆಗ್ಬಹುದು, ಸಿನಿಮಾ ಆಗ್ಬಹುದು, ಇಂಥದ್ದನ್ನ ನೋಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅದರಲ್ಲೇ ಜನ ಸಮಯವನ್ನ ಕಳೀತಾರೆ ಅಂತೆ. ನಿಮ್ಮ ಅನುಭವಕ್ಕೆ ಬಂದಿದೆಯೇ ಇದು? ಖಂಡಿತವಾಗಿಯೂ. ನಾವು ಏನ್ ಮಾಡ್ತೇನೆ, ನಾಟಕ ಆಗ್ತಾ ಇರ್ತದೆ, ಎದುರು ಕೂತ್ಕೊಂಡು ಮೊಬೈಲ್ ಆಪರೇಟ್ ಮಾಡ್ತಾ ಇರ್ತಾರೆ. ನಮ್ಮ ಫೋಟೋ ತೆಗೆಯೋದು, ಪುನಃ ಅಲ್ಲಿ ಮಾತಾಡುದು, ಚಾಟ್ ಮಾಡ್ತಾ ಇರೋದು. ನಾವು ನಮ್ಮ ಗಮನಕ್ಕೆ ಬಂದ್ರೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆ ವೇದಿಕೆಯಲ್ಲಿ ಹೇಳಿಬಿಡ್ತೀವಿ, ದಯವಿಟ್ಟು ಆ ಮೊಬೈಲ್ ಅಥವಾ ನೀವು ಹಿಂದೆ ಹೋಗಿ, ಅಥವಾ ನಿಮ್ಮ ಪರ್ಸನಲ್ ಇದ್ರೆ ಹಿಂದೆ ಹೋಗಿ ಮಾತಾಡಿ, ಎದುರು ಕೂತ್ಕೊಂಡು ಮಾತಾಡಿ, ನಮ್ಗೆ ಉಪದ್ರ ಆಗ್ತದೆ, ನಮ್ಮ ಶೋಗೆ ಉಪದ್ರ ಆಗ್ತದೆ, ಡೈರೆಕ್ಟ್ ಆಗಿ ಹೇಳ್ತೇವೆ. ಮಕ್ಕಳು ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಉಪದ್ರ ಬರುತ್ತದೆ ಮೊಬೈಲ್ನಲ್ಲಿ. ಆಮೇಲೆ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬಹುದು ಸಂಬಂಧಪಟ್ಟದ್ದು, ಯಾವ್ದಾದ್ರು ಒಂದು ನಾಟಕದ್ದು? ಖಂಡಿತವಾಗಿ ಹೇಳ್ಬಹುದು. ಮೂರು ಮುತ್ತು ನಾಟಕದ ಒಂದು ದೃಶ್ಯ, ಹಾಸ್ಯ ದೃಶ್ಯವನ್ನು ಹೇಳ್ತಾ ಇದ್ದೇನೆ. ಅಪ್ಪ ನನಗೆ, ನಾನು ಸಂಗೀತ ವಿದ್ಯಾರ್ಥಿ, ಅದರಲ್ಲಿ ನನಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿ ತುಂಬಾ ಟೈಮಿಂದ ಮದುವೆ ಮಾಡಿಸ್ತಾ ಇಲ್ಲ, ಹಾಗೆ ಅಪ್ಪನಿಗೆ ನಾನು ನನಗೆ ಮದುವೆ ಮಾಡಬೇಕಂತ ಹೇಳುವ ಒಂದು ಡೈಲಾಗ್. ಅಪ್ಪ ಮದುವೆ ಮಾಡ್ತಿರಲ್ಲ, ಅಪ್ಪ ಮದುವೆ ಮಾಡ್ತಿರಲ್ಲ, ಅಪ್ಪ ಮದುವೆ ಮಾಡ್ತೇನೆ ಹೇಳಿ ಖಾಲಿ ಗಂಟಿಗೆ ಬೆಲ್ಲ ಸಾರಿಸುದು, ಆಚೆ ನೆಕ್ಲಿಕ್ಕೆ ಇಲ್ಲ, ಈಚೆ ಬಿಡ್ಲಿಕ್ಕೆ ಇಲ್ಲ, ಮದುವೆ ಮಾಡ್ತಾರಂತೆ. ಮತ್ತೆಂತ ಇವರದಲ್ಲಿ ಶಾಸ್ತ್ರೀಯ ಸಂಗೀತ, ಇನ್ನೆಂತ ಪದ್ಯ ಅದು? ಇದು ಪವಮಾನ ಪವಮಾನ ಅಲ್ಲ ಮಾರರೆ, ಈಗಿನ ಕಾಲದ ಹವಾಮಾನವೇ ಸರಿ ಇಲ್ಲ. ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಬರ್ತದೆ, ಯಾವಾಗ ಚಳಿ ಆಗ್ತದೆ, ಯಾವಾಗ ತಲೆ ಮೇಲೆ ಬಾಂಬ್ ಬೀಳ್ತದೆ ಗೊತ್ತಿಲ್ಲ, ಪವಮಾನ ಪವಮಾನ ಅಂತೆ. ಏಹೇ, ನಾನೀಗ ಒಂದು ಪದ್ಯ ಹೇಳಿ ಡ್ಯಾನ್ಸ್ ಮಾಡಿದಾಗ ನಮ್ಮ ಅಪ್ಪ ಮಾಡಲಿ ನೋಡುವ, ನನ್ನ ಅಪ್ಪ ಇಲ್ಲಾದ್ರೂ ಪದ್ಯ ಹೇಳ್ಯಾರು, ಆದ್ರೆ ನಾನು ಮಾಡಿದಾಗಿ ಬ್ರೇಕ್ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನನ್ನ ಅಪ್ಪನ ಸೊಂಟದ ಕೀಲು ತಪ್ಪಿ ಹೋಗಿ ಇಲ್ಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೀಗೆ ಮಲಗಬೇಕಾದಿತ್ತು. ನನ್ನದು ಎಂತ ಇದ್ರು ಎಂ ಟಿವಿ ವೈ ಟಿವಿ ಸ್ಟೈಲ್, ನಮ್ಮ ಹಿಂದಿಯ ಸೂಪರ್ ಸ್ಟಾರ್ ಶಾರುಖ್ ಖಾನ್ನ ಚೆನ್ನೈ ಎಕ್ಸ್ಪ್ರೆಸ್ ಸ್ಟೈಲ್. ನಾನೀಗ ಒಂದು ಪದ್ಯ ಹೇಳಿ ಡ್ಯಾನ್ಸ್ ಮಾಡ್ತೀರಡಿ, ಹೇಗೆ ಆಗ್ತದ ನೋಡಿ. ಈಗ ಈ ಡೈಲಾಗ್ ಅನ್ನ ಮೊದಲೇ ನೀವು ರಿಹರ್ಸಲ್ ಮಾಡ್ಕೊಳ್ತಿರೋ ಅಥವಾ ಬರೆದು ಕಲಿಯುವಂತಹದ್ದು ಅಥವಾ ಸ್ಪಾಂಟೇನಿಯಸ್ ಆಗಿ ಅಲ್ಲೇ ಹೇಳುವಂತಹದ್ದು ಹೇಗೆ? ನಾಟಕದ ಒಂದು ತಿಂಗಳ ಮುಂಚೆ ಹೊಸ ನಾಟಕ ಮಾಡುವಾಗ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡುತ್ತೇವೆ, ಬಟ್ ಕೆಲವು ಹಾಸ್ಯ ಸ್ಪಾಂಟೇನಿಯಸ್ ಆಗಿ ಬರುತ್ತದೆ ಆ ಏರಿಯಾಕ್ಕೆ ಅಥವಾ ಇದು ಪರಿಸ್ಥಿತಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಬರ್ತದೆ. ಬಟ್ ನಮ್ಮ ತಂಡದಲ್ಲಿ ಒಂದು ನಾಟಕ ಸೆಟ್ ಆದ್ಮೇಲೆ ಅದು ಒಂದು 2-3 ವರ್ಷ ಕಂಟಿನ್ಯೂ ಆಗಿ ರನ್ ಆಗಿರ್ತದೆ ಆ ನಾಟಕ. ಅಂದ್ರೆ ಪ್ರತಿಯೊಂದು ನಾಟಕವು 500 ಮಿಕ್ಕಿದ ಶೋ ಆಗಿದೆ, ಪ್ರಯೋಗ ಆಗಿದೆ. ಮತ್ತೆ ಬರೆಯುವ ಉದ್ದೇಶ ಹಾಸ್ಯವೇ, ಅದರಲ್ಲಿ ಸ್ಟೋರಿ ಇರ್ಬೋದು, ಏನೋ ಒಂದು ಮಾರಲ್ ಇರ್ಬೋದು, ಲಾಸ್ಟ್ಗೆ ಒಂದಿಷ್ಟು ಇರ್ತದೆ, ಬಟ್ ಎಲ್ಲ ಟೋಟಲ್ ಒಂದು 2.5-3 ಗಂಟೆ ಹಾಸ್ಯವೇ, ಹಾಸ್ಯದಿಂದಲೇ ಕೂಡ ಹಾಸ್ಯವೂ ಸಹ್ಯವಾಗಿರಬೇಕು. ಹೌದೌದು. ಆಮೇಲೆ ಈಗ ಸಾಂದರ್ಭಿಕವಾಗಿ ನೀವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವೋ ಪ್ರಚಲಿತ ವಿದ್ಯಮಾನ, ಈಗ ನಿನ್ನೆ ಏನೋ ಒಂದು ಸಂದರ್ಭಗಳು ಬಂದಿರ್ತವೆ, ಅದನ್ನು ಕೂಡ ಈ ನಾಟಕದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ? ಖಂಡಿತವಾಗಿ ಅಳವಡಿಸಿಕೊಳ್ತೇವೆ. ನಮ್ಮ ಡೈರೆಕ್ಟರ್ ಅಂದ್ರೆ ಸತೀಶ್ ಪೈ ಅಂತ ಇದ್ದಾರೆ, ಅವರು ಎಲ್ಲಿ ತನಕ ಅಂದ್ರೆ ನಮ್ಮ ರಾಜಕೀಯ ವಿಷಯವನ್ನೆಲ್ಲ ನಿನ್ನೆ ಆದ ವಿಷಯವನ್ನು ಇವತ್ತೇ ಹೇಳಿಬಿಡ್ತಾರೆ, ಅಂದ್ರೆ ಡೈರೆಕ್ಟ್ ಆಗಿ ಹೇಳುವುದಿಲ್ಲ, ಇಂಡೈರೆಕ್ಟ್ ಆಗಿ ಆ ನಗುವಿನ ಅಲೆ ಬರುವ ಇದರ ರೀತಿಯಲ್ಲಿ ಹೇಳಿಬಿಡ್ತಾರೆ. ಮತ್ತೆ ಕೆಲವೊಂದು ವಿಷಯ, ಈಗ ಸಣ್ಣ ಕೆಲವೊಂದು ಏನೋ ರಾಜಕೀಯದಲ್ಲಿ ಇನ್ಸಿಡೆಂಟ್ ಆಗ್ತದೆ, ಅದನ್ನು ನಾನು ಹೇಳ್ತೇನೆ ಹಾಸ್ಯ ರೂಪದಲ್ಲಿ, ಆ ಸ್ಪಾಂಟೇನಿಯಸ್ ಆಗಿ ಬರ್ತದೆ. ಆ ವೇದಿಕೆ ಹತ್ತಿದ ಕೂಡಲೇ ಒಂದು ಬರುವ ಸ್ಪಿರಿಟೇ ಬೇರೆ, ಮತ್ತೆ ಎಲ್ಲಿಯ ಡೈಲಾಗ್ ಹೇಳಿ ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಕ್ಷಗಾನದಲ್ಲಿ ಬರುವಂತಹ ವಿದೂಷಕನಿಗೂ ನಾಟಕದಲ್ಲಿ ಬರುವಂತಹ ಈ ಹಾಸ್ಯ ಪ್ರಸಂಗಗಳಿಗೂ ಏನು ವ್ಯತ್ಯಾಸ ಇದೆಯಾ? ಖಂಡಿತವಾಗಿಯೂ. ಅಲ್ಲಿ ಯಕ್ಷಗಾನದಲ್ಲಿ ಅವರಿಗೆ ಒಂದು ಚೌಕಟ್ಟಿರ್ತದೆ,

ಕಾಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ. ಓ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ. ಶಕಟನ ಬಂಡಿಯ ಮುರಿದಾನೆ ಶಕಟನ ಬಂಡಿಯ ಮುರಿದಾನೆ. ಕಪಟ ನಾಟಕದಿಂದ ತೋದರ ಮಾವನ ನಟಕಟಕ್ಕೆ ನರಿಕೊಂಡಾನೆ. ಆನೆ ಬಂದಿ ತಮ್ಮ ಮರಿಯಾನೆ ಬಂದಿ ತಮ್ಮ. ಭುವನವನು ಉಂಡಾನೆ ಸ್ವಾಮಿ ಬಾಲಕನೆಂಬೋ ಚಲುಮಾನೆ. ಓ ಕೀಳು ಭುವನವನು ಉಂಡಾನೆ ಸ್ವಾಮಿ ಬಾಲಕನೆಂಬೋ ಚಲುಮಾನೆ. ಬಲ್ಲ ಗೋವುಗಳ ಕೂಡ ನಲಿದಾನೆ ಬಲ್ಲ ಗೋವುಗಳ ಕೂಡ ನಲಿದಾನೆ. ಚಲುವ ಕಳಿಂಗನ ಹೆಡೆಯಲ್ಲಾಡುತ್ತ ಮದ ಸೊಕ್ಕಿ ಬರುತ್ತಾನೆ. ಆನೆ ಬಂದಿ ತಮ್ಮ ಮರಿಯಾನೆ ಬಂದಿ ತಮ್ಮ. ಅರ್ಜುನರನ್ನು ಗೆಲಿಸಾನೆ ಪರಮ ಭಗವತರ ಪ್ರಿಯದಾನೆ. ಓ ಭೀಮಾರ್ಜುನರನ್ನು ಗೆಲಿಸಾನೆ ಪರಮ ಭಗವತರ ಪ್ರಿಯದಾನೆ. ಮುದದಿಂದ ಮಧುರಲಿ ನಿಂತಾನೆ ಮುದದಿಂದ ಮಧುರಲಿ ನಿಂತಾನೆ. ಪದ ಮುಖದ ಸುರರ ದಿಗಿಲಿಟ್ಟುಕೊಂಡ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಎಂಬಾನೆ. ಆನೆ ಬಂದಿ ತಮ್ಮ ಮರಿಯಾನೆ ಬಂದಿ ತಮ್ಮ. ತೊಲಗಿರ ತೊಲಗಿರ ಪರಬ್ರಹ್ಮ ಬಲು ಸರಪಣಿ ಕಡುಕೊಂಡು ಬಂದಮ್ಮ. ಆನೆ ಬಂದಿ ತಮ್ಮ ಮರಿಯಾನೆ ಮರಿಯಾನೆ ಮರಿಯಾನೆ ಬಂದಿತಂ. ಇದೀಗ ವಾದಿರಾಜರ ರಚನೆ ಆಂಜನೇಯನೇ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ